2 ಮೆಗಾಹರ್ಟ್ಸ್ಗಳಲ್ಲಿ. ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 6:55:57. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗುವುದು. ಭಾಗವಹಿಸುವವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ಮೊದಲಿಗೆ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಶುಭ್ರ ವಾತಾವರಣವಿದ್ದು ಇಂದಿನ ಕನಿಷ್ಠ ತಾಪಮಾನ 16°C, ಗರಿಷ್ಠ ತಾಪಮಾನ 33°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ಸೂಚಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಅಳ್ಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳುವಿರಿ. ಹೇಳಿ ಸಂಕ್ರಣ್ಣ, ಎಲ್ಲಿಗೆ ಹೊರಟೆ? ಅಲ್ಲ, ಹೊರಡದಲ್ಲಿ ಈಗಿನ್ನು ಡೈರಿ ಕಡೆಯಿಂದ ಬರ್ತಾ ಇದೀನಿ. ನೀನೇನು ಇವತ್ತು ಡೈರಿ ಕಡೆ ಕಾಣ್ಲಿಲ್ಲ, ಯಾಕೆ ಹಾಲ್ಗಿಲ್ ಹಾಕ್ಲಿಲ್ವಾ? ಹೆಂಗೆ? ನಮ್ಮ ಮಂಜಣ್ಣ ತಗೊಂಡೋಗಿತ್ತು ಅಂತೀನಿ. ಅಲ್ಲ, ನೀನು ಸಾಮಾನ್ಯ ನೀನೇ ಕಾಣಿಸ್ಕೊಳ್ವೆ ಡೈರಿ ಕಡೆಯ, ಇದೇನು ಇವತ್ತು ಗೌಡ್ರ ಕಡೆ ಕಳ್ಸಿಬಿಟ್ಟಿದ್ಯಾ? ವಸಿ ಮನೆ ಕೆಲಸ ಇರತ್ತಲ್ವ ಸಂಕ್ರಣ್ಣ. ಓಹೋಹೋ, ಬೆಳಗ್ಗೆ ನಿಮ್ಗೆ ಎಲ್ಲ ತಿನ್ನಕ್ಕೆ ಮಾಡಕ್ಕೆ ಕುಡಿಯಕ್ಕೆ ಎಲ್ಲ ಸರಿ ಹೊಂದಿಸ್ಬೇಕಲ್ಲ ನಾವು ಮತ್ತೆ. ಅಂದ್ರೆ ನೀನ್ ಅಡುಗೆ ಮನೆ ಬಿಟ್ಟು ಆಚೆ ಬರೋಕಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ಎಂತದು ಇಲ್ಲ, ಈಗ ಅಣ್ಣ ಕರ್ಕೊಂಡೋಗಿತ್ತಲ್ಲ ನಮ್ಗೆ ಪೇಟೆಗೆ ಒಟ್ಟಿಗೆ ಹೋಗಿದ್ವಲ್ಲ, ಅವಾಗ ಎಷ್ಟು ಒತ್ತಾರೆ ಎದ್ದು 5:00 ಬಸ್ಸಿಗೆ ರೆಡಿ ಆಗಿರ್ಲಿಲ್ವಾ? ಹೂ ಹೊರಡ್ತೀವಿ, ಒಂದೊಂದಿನ ಹಿಂಗೂ ಆಯ್ತದಪ್ಪ. ಅಂದ್ರೆ ನೀನ್ ಪೇಟೆಗೆ ಹೋಗೋದಿನ ಮಾತ್ರ ಬ್ಯಾಗ್ ಎದ್ದೇಳೋದು ರೆಡಿ ಆಗೋದು ಅಂತೀಯ? ಮತ್ತೆ ಅಲ್ಲ, ಈಗ ನಾನು ಭತ್ತ ಎಲ್ಲ ಕೂದಾಯ್ತು, ಬೆಳೆ ಎಲ್ಲ ಬಡ್ದಾಯ್ತು. ಈ ಬಡಿಯೋ ಟೈಮ್ನಾಗೆ ಹೊಸಿ ಸಮಸ್ಯೆ ಆಯ್ತಿತ್ತು. ಏನ್ ಸಮಸ್ಯೆ? ಯಾವ ಸಮಸ್ಯೆ ಅಂತೀಯಲ್ಲ, ನೀನೇನೋ ಇನ್ನು ಗದ್ದೆ ಕೈ ಹಾಕೆಲ್ಲ ಕುಯ್ದು ಎಲ್ಲ ಮಿಷಿನ್ಗೆ ಹಾಕ್ಸ್ಬಿಟ್ಟೆ, ನನ್ ಪಾಡ್ ಯಾರಿಗೆ ಹೇಳೋದು? ಈಗ ಬಾಯ್ಲಿ, ನಾನು ಹೊಸಿ ಸಮಸ್ಯೆ ಇರೋದ ಅಣೆ ಹಿಂಗ್ ಹೇಳ್ತೀನಿ, ಅವನೇನಾದ್ರು ಪರಿಹಾರ ಹೇಳ್ತಾನೆ ಹಂಗೆ ಅಂತ ತಿಳ್ಕೊಬರೋಣ. ನಡಿ ಮತ್ತೆ ಹಂಗಂದ ಹೆಜ್ಜೆ ಹಾಕು, ನೀನ್ ನಡಿ ಮತ್ತೆ ಅಂತ ನಿಂತ್ಕತ್ತಿಲ್ಲಿದ್ಯಾಕೆ? ನಾನ್ ನಿನ್ಗಿಂತ ಬಿರ್ಬಿರ್ ನಡೀತೀನಿ, ಆದ್ರೂ ಹೇಳದ್ ಮಾತ್ರ ನಡಿ ಮತ್ತೆ ನಡಿ ಮತ್ತೆ ನಡಿ. ಅಂದ್ರೆ ಈಗ ನಿನ್ ಹಿಂದೆ ಬರಕ್ ನನಗೆ ಬಹಳ ಖುಷಿ, ನೀನ್ ನನ್ ಹಿಂದೆ ಬಂದ್ರೆ ಹೋಗಿ ಭಯ ಆಯ್ತದ ಅದಕ್ಕೆ ಹಂಗಂದೆ. ಓ ಶಂಕರಣ್ಣ, ದೇನಪ್ಪ ಆರಾಮಾಗಿ ಒಳ್ಳೆ ಟೀ ಕುಡಿತಾ ಕೂತಿದ್ಯಾ? ಏ ಕೂತ್ಕೊಂಡೆ ಕಣಪ್ಪ, ಹಿಂಗೆ ಬೆಳಗ್ಗಿಂದ ಕೆಲಸ ಮಾಡಿ ಮಾಡಿ ಸಾಕಾಯ್ತಾ? ಸ್ವಲ್ಪ ಒಂಚೂರು ಟೀ ಕುಡಿದ್ರೆ ಈ ಟೀ ಕುಡಿದ್ಬಿಟ್ರೆ ಏನೋ ಒಂಥರ ಜೀವ ಚೈತನ್ಯ ಬಂದಂಗ ಆಗ್ಬಿಡುತ್ತ ಕಣ ಶಂಕರಣ್ಣ ನಂಗೆ. ಹೌದಾ? ಅಲ್ಲ ಅದು ಟೀ ಅನ್ನಕ್ಕಿಂತವ ಹುಸಿ ಬೆಚ್ಚನೆ ಪದಾರ್ಥ ದೇಹದೊಳಗೆ ಹೋದ್ರೆ ದಿಟವಾಗ್ಲೂ ಅದು ಚೈತನ್ಯ ಯಾಕಂತಾಗ. ಇಲ್ಲ ಆಯ್ತದ ಇಲ್ವೋ ಗೊತ್ತಿಲ್ಲ, ಒಟ್ಟಿಗೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇರ್ತದೆ. ಒಬ್ರಿಗೆ ಕಾಫಿ ಕುಡಿದ್ರೆ ಬಾರಿ ಖುಷಿ, ಇನ್ ಕೆಲವ್ರಿಗೆ ಹಾಲು ಕುಡಿದ್ರೆ, ಇನ್ ಕೆಲವ್ರಿಗೆ ಏನೋ ಕುಡಿದಿದ್ರೆ ನಿರಾಳವಾಗಿರ್ತಾರ. ಅಲ್ಲ ಅದು ನಾನು ಹೇಳಿದ್ದೇನಂದ್ರೆ ಹುಸಿ ಬಿಸಿ ಪದಾರ್ಥ ಅಂತವ, ಅದಕ್ಕೆ ಹೇಳಿತ್ತು. ಅದೇ ಸ್ವಲ್ಪ ಬೆಚ್ಚಗಿರ್ತದಲ್ಲ, ಎಲ್ಲ ಕಡೆನೂ ಬೆಚ್ಚಗ್ ಮಾಡ್ತದೆ, ಈ ರಕ್ತ ಸಂಚಾರ ಒಳ್ಳೆ ಚೆನ್ನಾಗಿ ಬೆಚ್ಚಗಾಗೋದ್ರಿಂದ ಒಂಥರ ಹೊಸ ಚೈತನ್ಯ ಬಂದಂಗೆ, ಲವಲವಿಕೆ ಬಂದಂಗೆ, ಬಂದಂಗೆ ಆಯ್ತದೆ ಅಂತ ಹೇಳ್ಬಿಟ್ಟು. ಅಲ್ಲ ಇದು ನೀ ಕಣಂಗಿಯ, ಈಗ ನೋಡು ಈಗಾಗ್ಲೇ ಹುಸಿ ಚಳಿ ಆಯ್ತಾನೆ ಐತೆ, ಆಯ್ತಾ? ಬತ್ತ ಬತ್ತ ಇನ್ ಚಳಿನೇಯ, ಇನ್ನ ಬೆಳಕರ್ಯ ಟೈಮ್ನಾಗೆ ಹುಸಿ ಹಿಂ ಬೀಳಕಲ್ಲ, ಒಂದ್ ಹತ್ತುವರೆ ಕಳಿತಾ ತಗ. ಈ ಕಡೆ ಚಳಿ ಅಂತ ಒಳಗಡೆ ಇದ್ದವರು ಮೈಕಾಯ್ಸನ ಅಂತ ಹೇಳಿ ಹೊರಗೆ ಬಂದ್ಬಿಟ್ರೆ ಏನ್ ಚಿಟಿ ಚಿಟಿ ಬಿಸಿಲು ಅಂತೀಯ? ಅದೇನೇ ಇದ್ರು ಶಿವರಾತ್ರಿವರೆಗೂ ಅಷ್ಟೇ ಚಳಿ ಆಟ. ಹಂಗಂತೀಯ? ಶಿವರಾತ್ರಿ ಮುಗಿದ್ಮೇಲೆ ಮುಗಿತಿನ್ನ. ಶಿವರಾತ್ರಿ ಮುಗಿದ್ಮೇಲೆ ಪೂರ್ತಿಯ ಬಿಸ್ಲಕ್ಕನ್ ಬಿಡಪ್ಪ. ಹಂಗಂದ್ರೆ ನಾಳೆ ಒಂದೇ ದಿನಕ್ಕೆ ಆಟ ಅಂತಂತೀಯ ಚಳಿದು ನಾಳೆ ಒಂದು ದಿವಸ ಹಿಂಗೆ ಅದು ಅದೆಲ್ಲ ಕಾಲವಲ್ಲಪ್ಪ ಅಂದ್ರೆ ಬತ್ತ ಬತ್ತ ಕಡಿಮೆ ಆಗ್ತದೆ ಅಂತ. ಕಾಲ ಕಾಲಕ್ಕೆ ಏನೇನಾಗ್ಬೇಕು ಅದಾಗ್ಲೇಬೇಕು ನೋಡಪ್ಪ. ಮಳೆ ಮಳೆ ಮಳೆ ಅಂತ ನಾವೇನ್ ಹೊಯ್ಕತ್ತಾ ಇದ್ದು ಈಗ ತೋಟ ಎಲ್ಲ ಒಣಗ ನಿಂತವೆ, ನೀರ್ ಬಿಡಕಾಯ್ತಲ್ಲ ಅವಕ್ಕೆ. ಅಂದ್ರೆ ನೀರ್ ಬಿಡಕ್ಕೆ ಅಂತಂದ್ರೆ ಈ ಸಲ ಆಯ್ತಲ್ಲ ಮಳೆ, ಹಸಿ ನೀರಿಲ್ಲ ಭೂಮಿ ಒಳಗೆ. ಅಂದ್ರೆ ನಾವು ಹಸಿ ನೋಡ್ ಬಳಸ್ಕೋಬೇಕಾಟಯ್ಯ ನೀರ. ಆಮೇಲೆ ನೀರ್ ಜಾಸ್ತಿ ಆಯ್ತದೆ ಅಂತನ್ಬಿಟ್ಟು ನಾವು ಈ ಬೋರ್ ಎಲ್ಲ ಆನ್ ಮಾಡ್ದನ ಹಂಗೆ ಬಿಟ್ಕೊಬಿಟ್ರೆ ಹಸಿ ಸ್ಟ್ರಕ್ ಅಂತದಲ್ಲ ಆ ಸ್ಟ್ರಕ್ ಆಯ್ತದಂತೆ. ಬೋರು ನೀರ್ ಹರಕ್ಕೆ ಬರಕಲ್ಲ, ಅದೇನೋ ತುಕ್ಕಿಡಿತದೆ ನೀರ್ ಸರಿಯಾಗಿ ಬರಕಲ್ಲ ಅಂತಾರಲ್ಲ. ಒಂದ್ ವಾರಕ್ಕೊಂದ್ ದಿವಸ ಹೋಗೋದು ಸ್ಟಾರ್ಟ್ ಮಾಡೋದು ಬಿಡೋದು ಬರೋದು. ಮಳೆಗಾಲದಂತೂ ನೀರ್ ನೋಡಿ ನೋಡಿ ನೋಡಿ ಸ್ಟಾರ್ಟ್ ಮಾಡೋದಿರ್ಲಿ, ನೀರ್ ನೋಡಿದ್ರೆ ಅಲರ್ಜಿ ಆಯ್ತದ ಹಂಗಾಗ್ಬಿಟ್ಟಿತ್ ಕಣಲ್ಲ. ಆಮೇಲೆ ಯಾವ್ದಾದ್ರು ಜಾಸ್ತಿ ಆದ್ರೆ ಹಂಗೆ ಅಲ್ವಾ. ಈಗ ನಾನು ಮೀನಕ್ಕಂಗೆ ಒಂದು ವಿಚಾರ ಹೇಳ್ತಾವ ಕರ್ಕ ಬಂದೆ. ಅವಳು ಇವತ್ತು ಡೈರಿ ಕಡೆ ಬಂದಿತ್ತಿಲ್ಲ, ಯಜಮಾನಪ್ಪನ್ ಕಳ್ಸಿದ್ಲು. ಇದೇ ನೀ ಕಾಣ್ಲಿಲ್ಲ ಅಂತಂದೆ ಮನೆ ಕಡೆ ಹೊಸಿ ಬಂಗ ಹಂಗೆ ತಂದ್ಲು. ಅವಳು ಪ್ಯಾಟೆ ಗೀಟೆಗೆ ಹೋಗೋದಾರೆ ಮಾತ್ರ ಹೊಸಿ ಬೇಗ ರೆಡಿ ಆಯ್ತಲ್ಲಂತೆ, ಇಲ್ಲ ಅಂತಂದ್ರೆ ಮನೆ ಬಿಟ್ಟು ಆಚೆಗೆ ಕಡೆ ಹಾಕೊಳ್ಳುವಂತೆ. ನಾಳೆ ಶಿವರಾತ್ರಿ ಬೇರೆ, ಉಂಡೆಗಳನ್ನೆಲ್ಲ ಮಾಡ್ಬೇಕು. ಆಮೇಲೆ ಹೇಳ್ತೀನಿ ಅದನ್ನ, ಈಗ ನಡಿ ಮೊದ್ಲು ವಿಚಾರ ತಿಳ್ಕೊಳ್ಳೋಣ. ಅದೇ ನಾನು ಏನು ಸಮಸ್ಯೆ ಅಂತಂದೆ ಅಂತಂದ್ರೆ ಅಣ್ಣಯ್ಯ, ಈಗ ನನಗೆ ಏನು ಅಂತಂದ್ರೆ ಈಗ ನೋಡು ಆಗ್ಲೇ ಬೆಳೆ ಎಲ್ಲ ಕಟಾವಾಯ್ತು. ಕಟಾವಾಯ್ತು ಸರಿ, ಅವಳೇನೋ ಮಿಷಿನಿಗೆ ಹಾಕ್ಸಿದ್ಲು ಆಯ್ತಾ, ನನಗೆ ಮಿಷಿನ್ ಹಾಕ್ಸಕ್ ಆಗ್ಲಿಲ್ಲ. ಹೊಸಿ ನೀವು ಇವಳೆಲ್ಲ ಸಹಕಾರ ಮಾಡೋ ಹೊತ್ತಿಗೆ ಹೊಸಿ ಕೈಯಲ್ಲೇ ಎಲ್ಲ ಕುಯ್ದಿದಾಯ್ತು. ಬಡಿಯೋದು ಹೊಸಿ ಸಮಸ್ಯೆ ಆಯ್ತು ಅಣ್ಣಯ್ಯ ನಂಗೆ. ಅಂದ್ರೆ ಈಗ ನೋಡು ಎಲ್ಲಾ ಕಡೆನು ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಗುಣಮಟ್ಟದಿಂದ ಇದ್ರೆ ಒಳ್ಳೇದು ಒಳ್ಳೇದು ಅಂತಾರೆ. ಈಗ ನೀ ಕಣಂಗಯ್ಯ, ನಮ್ ಪಕ್ಕದ ರೋಡು ಸಿಮೆಂಟ್ ರೋಡು ಆಯ್ತಾ, ನಮ್ಮನೆ ಮುಂದೆ ಬಿಡು ಅದು ಮಣ್ ರೋಡ್ ಅಲ್ವಾ. ಅದಕ್ಕೆ ನಾನೇನ್ ಮಾಡ್ದೆ, ಈ ಬೆಳೆ ಕುಯ್ದಿತ್ತಲ್ಲವ ತಗೊಬಂದು ನಮ್ಮ ಎದುರುಗಡೆ ನಿಂಗಪ್ಪನ ಮನೆ ಪಕ್ಕ ಇತ್ತಲ್ಲ ಜಾಗ, ಅಲ್ಲಿಗೆ ಹಾಕ್ಸಿದ್ದೆ. ಅವನೇನ್ ಮಾಡ್ದ, ಒಂದೆರಡು ಜನ ಸಿಗ್ತಾರೆ ಬಾ ಶಂಕರಣ, ಎಷ್ಟು ದಿನ ತಂದ್ಬಿಟ್ಟು ಇಲ್ಲೇ ಬಿಡ್ತೀಯ, ಗುಡ್ಡ ಎತ್ತಲಿಕ್ಕೆ ಬಡ್ದು ಬಿಡಕಾಯ್ತದೆ ಅಂತನ್ಬಿಟ್ಟು ಎರಡು ದೊಡ್ಡ ಮನೆ ತಗೊಬಂದ್ಬಿಟ್ಟು ಒಂದ್ ರೌಂಡ್ ಕಲ್ಲು ಇಟ್ಬಿಟ್ಟು ಏನ್ ರಪ ರಪ ರಪ್ಪ ರೋಡಲ್ಲೇ ಬಡಿಸ್ಬಿಟ್ಟ ಆಯ್ತಾ. ಮತ್ ಸಲ್ದಕ್ಕೆ ಇದು ಕಾಂಕ್ರೀಟ್ ರೋಡ್ ಅಲ್ವಾ, ಈ ವೆಹಿಕಲ್ಗಳು ಜಾಸ್ತಿ ಓಡಾಟ ಶುರು ಆಗ್ಬಿಟ್ಟು ಎಲ್ಲ ಹುಲ್ ಮೇಲೆ ಭತ್ತದ ಮೇಲೆ ಹೋಗೋದಾಯ್ತು. ಅಂತೂ ಏನ್ ತೊಂದರೆ ಆಗ್ಲಿಲ್ಲ, ಎರಡು ದಿನಕ್ಕೆ ಎಲ್ಲ ಬಡ್ದು ಗಿಡ್ದು ಎಲ್ಲ ಆಯ್ತು. ಆದ್ರೆ ನನಗ್ಯಾಕೋ ಹೊಸಿ ಈ ಮಣ್ಣು ಕಲ್ಲು ಎಲ್ಲ ಸೇರ್ಬಿಡ್ತಾವ ಏನೋ ಭತ್ತಕ್ಕೆ ಅಂತ ಹೊಸಿ ಯೋಚನೆ ಆಯ್ತಿತ್ತು. ಒಂದು ಯಾವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು ಶಂಕರಣ, ರೋಡ್ ಇರೋದಪ್ಪ ಬರೀ ಓಡಾಟಕ್ಕೆ ತಿರುಗಾಡಕ್ಕೆ. ನೀ ತಾಂಡವಲ್ಲ ಹುಲ್ಲು ಅಡಿಕಂದ್ರೆ ಏನ್ ಕತೆ ಆಗ್ಬೇಕು ಅಲ್ಲ. ಇದು ಇನ್ನೊಂದು ಯಾಕೆ ಅದನ್ನೇ ಹೇಳಿತ್ತು ನನಗೆ ಹೊಸಿ ಬೇಸರ ಆಗಿದ್ದಂಗೆ ಯಾ ಈ ವಿಚಾರ ತಿಳ್ಕೊಬೇಕು ಅಂತ ಯಾಕಂದೆ ಅಂತಂದ್ರೆ, ಈಗ ನೀ ಕಣಂಗೆಯ ನಮ್ ರೈತರೆಲ್ಲವ ಕಣ ಮಾಡಿದ ಇತ್ತೀಚೆಗೆ ಹೊಸಿ ಕಡಿಮೆ ಆಗ್ಬಿಡ್ತು. ಈಗ ಈ ಹಿಂದೆ ಸರ್ಕಾರದವರು ಊರಿಗೆ ಒಂದ ಎರಡು ಸಹಾಯಧನದಲ್ಲಿ ಕಣ ಕೊಡೋರು, ಸಿಮೆಂಟಿನ ಕಣ ಮಾಡ್ಕೊಂಡು ಅದರಲ್ಲಿ ಅದು ಮಾತ್ರ ಸಾಧ್ಯದಕ್ಕೆ ಶುಭ್ರವಾಗಿರೋದು, ಒಂದು ಎಲ್ಲರೂ ಸಾಧ್ಯವಾದಷ್ಟು ಅಲ್ಲೇ ಉಟ್ಕೊಳ್ಳೋದು ಅಲ್ಲೇ ಬಡ್ಕೊಳ್ಳೋದೆಲ್ಲ ಆಯ್ತಿತ್ತು. ಇತ್ತೀಚೆಗೆ ಆ ಕಣಗಳನ್ನ ಸರಿಯಾಗಿ ನೋಡ್ಕೊಳ್ದಯ್ಯ ಹಾಳಾಗ್ಬಿಟ್ಟು, ಮತ್ತೊಮ್ಮೆ ಅದೇನು ಹೇಳ್ತಾರಲ್ಲ ಬಹಳ ಹತ್ರ ಇರೋಂಗೆ ನಮ್ಗೆ ಈಗ ರೋಡ್ ಸಿಕ್ಬಿಟ್ಟು ತಗೊಬಂದೆಲ್ಲ ಮನೆ ಮುಂದೆ ಉಟ್ಕೊಂಡಂಗಾಯ್ತು, ಬಡ್ದಂಗಾಯ್ತು, ಜನ ಸಿಗ್ತಾರೆ ಅಂತ ಅನ್ಕೊಂಡು ಹಿಂಗ್ ಮಾಡಕ್ ಆಗ್ಬಿಟ್ಟು ಹೊಸಿ ಬೇಸರ ಆಯ್ತು. ನೀನ್ ಹೇಳ್ದಂಗ ಅದು ತಿರುಗಾಡೋ ದಾರಿಯ, ನಾವ್ ಇಂಥದಕ್ಕೆಲ್ಲ ಬಳಸ್ಕೊಳ್ತಿರೋದು ಸರಿಯಾ ಅಂತ. ಇಲ್ಲ ಅದು ಒಳ್ಳೇದಲ್ಲ ಶಂಕರಣ, ಯಾಕೆಂತಂದ್ರೆ ರಸ್ತೆ ಯಾವಾಗ್ಲೂ ರಸ್ತೆ ಆಗಿರ್ಬೇಕು. ಈಗ ರಸ್ತೆಲ್ ನಾನ್ ಜಲ್ಲಿಕಲ್ ತಂದ್ ಹಾಕತ್ತೀನಿ, ಸೌದೆ ತಂದ್ ಹಾಕತ್ತೀನಿ, ಮನೆ ಸಾಮಾನ್ ತಂದ್ ಹಾಕತ್ತೀನಿ, ಇಲ್ಲೇನೋ ಭತ್ತ ಕುಯ್ದವ್ರ ಭತ್ತ ಬಡಿತೀನಿ, ರಾಗಿ ಬಡಿತೀನಿ ಅಂತ ಅಂದ್ರೆ ಈಗ ಬಡ್ಕೋಬೇಕು ಇಲ್ಲ ಅಂತ ಅಲ್ಲ ಶಂಕರಣ. ಈಗ ಅದಕ್ಕೇನಾದ್ರು ಒಂದ್ ವ್ಯವಸ್ಥೆ ಬೇಕು, ಆ ವ್ಯವಸ್ಥೆ ಮಾಡ್ಕೋಬೇಕು. ನೀನು ಈ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಮಡಿಕೇರಿ ಕಡೆಗೆ ಹೋಗು, ಈಗ ನೋಡಪ್ಪ ಜಾಸ್ತಿ ಏನ್ ಬೆಳಿತಾರ ಅಲ್ಲಿ? ಭತ್ತ, ಕಾಫಿ. ಭತ್ತ ಬೆಳಿತಾರೆ, ಕಾಫಿ ಬೆಳಿತಾರೆ, ಅಡಿಕೆ ಬೆಳಿತಾರೆ. ಅವ್ರು ಏನೇ ಬೆಳೆದ್ರು ಅದ್ ಒಣಗ್ಸಕ್ಕೆ ಅಂತ ಒಂದ್ ಕಣ ಮಾಡ್ಕೊಂಡಿರ್ತಾರೆ. ಅವ್ರವ್ರೆ ಮಾಡ್ಕೊಂಡಿರ್ತಾರೆ ಅವ್ರ ಮನೆ ಅಳತಕ್ಕೆ ಅವ್ರಿಗೆ ಎಷ್ಟು ಬೇಕು, ಈಗ ಒಂದ್ 50 ಚೀಲ ಕಾಫಿ ಆಯ್ತದ ಅಷ್ಟು ಒಣಗ್ಸಕ್ ಬೇಕಾದಷ್ಟು ಕಣವ. ಅಂದ್ರೆ ಗವರ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಅವ್ರ ಮಟ್ಟಕ್ಕೆ ಎಷ್ಟು ಬೇಕು ಅಷ್ಟಕ್ಕೆ ಜಾಗ ಸಾಕಾಗಂಗೆ ಕಣನೇ ಮಾಡ್ಕೊಂಡಿರ್ತಾರೆ. ನಿನಗೆ ವರ್ಷ ಪೂರ್ತಿ ಸಿಗ್ಬೇಕದು. ನೀನ್ ಯಾವಾಗ ಯಾವ ಬೆಳೆ ಬಂದ್ರು ಏನ್ ತಂದ್ರು ತಂದಲ್ಲಿ ಒಣಗ್ಕೊಳ್ಳಂಗಿರ್ಬೇಕು ಆಯ್ತಾ. ಈಗ ಎಂತ ಪರಿಸ್ಥಿತಿ ತಲುಪಿಡ್ದೇವೆ ಅಂತ ಅಂದ್ರೆ ಶಂಕರಣ, ಈಗ ನೋಡಪ್ಪ ರಾಗಿ ಮಿಲ್ ಮಾಡಿಸ್ಬೇಕು ಅಂತ ಅಂದ್ರೆ ಒಣಗಿಸ್ಬೇಕಾದ ಚೆನ್ನಾಗಿ ಒಣಗಿಸ್ಬೇಕು. ನೀನ್ ಮೆಣಸಿನಕಾಯಿ ಮಾಡಿಸ್ಬೇಕು ಅಂದ್ರೆ ಒಣಗಿಸ್ಬೇಕು, ಸಂಬಾರ ಮಾಡಿಸ್ಬೇಕು ಅಂದ್ರೆ ಒಣಗಿಸ್ಬೇಕು. ಅದು ಒಣಗಿಸ್ಕೊಳ್ಳಕ್ಕೂ ಕೂಡ ಜಾಗ ಇಲ್ಲದ ಪರಿಸ್ಥಿತಿ ಮಾಡ್ಕೊಂಡಿದ್ದೀವಿ. ಈಗ ಆರ್ ಸಿ ಸಿ ಇದ್ದರು ಮ್ಯಾಕ್ ತಗೊಂಡು ಒಣಗಿಸ್ಕೊಳ್ಳೋದು, ಇಲ್ಲದೆ ಇದ್ರಲ್ಲಿ ಒಣಗಿಸ್ಕೊಳ್ಳೋದು. ನೋಡಪ್ಪ ನಮ್ದು ಹಂಚಿನ ಮನೆ, ಸೀಟಿನ ಮನೆ, ಎಲ್ಲಿಂದ ಒಣಗಿಸ್ಕೊಳ್ಳೋದು? ಅದಕ್ಕೆ ತಾಂಡಗ್ ರೋಡಿಗೆ ಹಾಕಿ ನಮ್ ಸಕ್ರಣ ರೋಡಲ್ಲಿ ಬಿಸಿಲು ಚೆನ್ನಾಗಿ ಬಿಡುತ್ತದೆ ಹಾಕ್ತಿವಿ. ಈಗ ಮೆಣಸಿನಕಾಯಿ ಸಾಂಬಾರ ಅಕ್ಕಿ ಒಣಗಿಸಿದ್ರು ಏನಾಗ್ತದೆ ಅಂತಂದ್ರೆ ಹೊಸಿ ಧೂಳು ಇರ್ತದೆ, ಕಷ್ಟಪಟ್ಟೆ ದುಡಿರ್ತದೆ. ಅದಕ್ಕೆ ನೋಡು, ಹಿರಿಯರು ಆಲೋಚನೆ ಮಾಡ್ಕೊಂಡೆ ಎಲ್ಲ ಮಾಡಿದ್ದು. ಮನೆ ಮುಂದ್ಗಡಲು ಜಾಗ ಬಿಟ್ಕೊಳ್ಳೋರು, ಮನೆ ಹಿಂದ್ಗಡಲು ಜಾಗ ಬಿಟ್ಕೊಳ್ಳೋರು. ಬಿಸಿಲು ಒಂದ್ ಹೊತ್ತಿನಲ್ಲಿ ಅಲ್ಲ ಬರ್ಬೋದು, ಒಂದ್ ಹೊತ್ತು ಆಲೋಚನೆ ಇತ್ತು, ಆ ಕಾರಣಕ್ಕಾಗಿ ಬಿಟ್ಕೊಳ್ಳೋರು. ಈಗ ನಾವು ನಮ್ ಜಾಗ ಬಿಡು, ಪಕ್ಕದರ್ದು ಬಿಡಕ್ಕಲ್ಲ, ಅದು ಹೆಂಗಾಗ್ಬಿಟ್ಟೈತೆ ಅಂತ ಪರಿಸ್ಥಿತಿ. ಅಲ್ಲೊಂದ್ ಎರಡೂವರೆ ಮೂರಡಿ ಒಚ್ಕೊಬಿಡೋದು ಪಾಪ, ಅವ್ನ್ ಮನೆ ಕಟ್ಟಾಗ ಬಂದಾಗ ಎಳ್ಕೊಂಡಾಗ ಮುಖ ನೋಡಕ್ ಹಾಕಲ್ಲ ಅಂದ. ಯಾಕಂದ್ರೆ ಈಗೆಲ್ಲ ಅಡಿ ಲೆಕ್ಕದಲ್ಲಿ ಕೊಂಡ್ಕೊಂಡಿರ್ತಾರ ಜಮೀನ. ಆಯ್ತಾ, ಇವ್ನ್ ಕಟ್ಟಿರ್ತಾನೆ, ಒಡ್ಸಂಗೂ ಇಲ್ಲ ಬಿಡಂಗೂ ಇಲ್ಲ, ಧರ್ಮ ಸಂಕಟ. ಇದು ಮನೆ ಸಮಸ್ಯೆ ಇಷ್ಟೇ ಅಲ್ಲ, ಈಗ ಹೊಲದಲ್ಲೂ ಆಗ್ಬೇಕಾಗಿರೋದು ಏನು ಅಂತ ಅಂದ್ರೆ, ನೀನ್ ತೀರವ ಕಣನೆ ಕಟ್ಕ ಅಂತ ಅಲ್ಲ, ಸೈಜ್ಗಲ್ಲು ಎಂತದ್ದು ಮರಳು ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಕಟ್ಕ ಅಂತ ಅಲ್ಲ, ಕಣಕ್ಕೆ ಅಂತ ಒಂದಷ್ಟು ಜಾಗ ಬಿಟ್ಕೋಬೇಕು. ನೀನ್ ಹೆಂಗಾರು ಮಾಡ್ಕೋಬಹುದು, ಕೆತ್ಕೋಬಹುದು, ಕೆತ್ತಕ್ಕಾಕಿಲ್ವಾ? ನೀ ಮೊದ್ಲೆಲ್ಲ ಹಿಂದೆಲ್ಲ ಮಾಡ್ತಿದ್ವಲ್ಲಪ್ಪ, ತುಣಿಸ್ತಾ ಇದ್ದ, ಎಷ್ಟೆಷ್ಟು ದೂರದಿಂದ ಕೆರೆಯಲ್ಲಿ ನೀರ್ ಹೊತ್ಕೊಂಬತ್ತ, ಕೆರಲ್ ಬೇರೆ ನೀರ್ ಇರ್ತಾರಲ್ಲ ಆ ಟೈಮ್ಗೆ, ಹೋಗಿರೋದು ತಾಂಬಂದು ಈ ದನ ಕರೆಲ್ ಬಿಟ್ಟು ತುಣಿಸಿ ಹೆಸರು ಮಾಡಿ ಮರ ಹೊಡೆದು ನಾವು ಕಣ ಅಂತೇಳಿ ಮಾಡ್ಕೊತಿದ್ದ. ಈಗ ಹಂಗೆಲ್ಲ ಮಾಡೋದ್ ಬೇಡ ಕಣ ಬಿಡಪ್ಪ, ಅತ್ಲಿಗೆ ನೀನ್ ನೀರ್ ಹೊತ್ಕೊಂಬರೋದು ಬೇಡ, ಈ ಜನ ಸಿಗಕ್ಕಿಲ್ಲ ನಿನ್ಗೆ ಹೊತ್ಕೊಂಬರಕ್ಕೆ. ಕೆತ್ಕೊಂಡ್ರೆ ಸಾಕಲ್ಲ ಶಂಕರಣ ಒಂದಿಷ್ಟಲ್ವಾ, ಕೆತ್ಕೊಂಬಿಟ್ಟು ದಮ್ ಮಾಡ್ತಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ನೀಟಾಗಿ ಮಾಡ್ಕೊಬಿಟ್ರೆ ಚೆನ್ನಾಗಾಯ್ತದೆ. ಅಂದ್ರೆ ನೀನ್ ಹೇಳೋದು ನಮ್ ಜಾಗದಲ್ಲಯ್ಯ, ನಾವು ಬಸಿ ಜಾಗ ಬಿಟ್ಕೊಂಡು ಅಲ್ಲೇ ಕಣ ಮಾಡ್ಕೊಂಡ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಅಂತೀಯ. ಬಹಳ ಒಳ್ಳೇದು. ಆಮೇಲೆ ಈ ಮಣ್ಣಿನ ನೆಲದಲ್ಲಿ ಈ ಕಣ ಮಾಡ್ಕೊಳ್ಳೋದಕ್ಕೂ ಈ ಸಿಮೆಂಟ್ ನೆಲದಲ್ಲಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರಕಲ್ಲ? ಬಾರಿ ವ್ಯತ್ಯಾಸ ಇರ್ತದೆ. ಈ ಸಿಮೆಂಟ್ ನೋಡಪ್ಪ, ಈಗ ನಾವು ಕಾಣಂಗ್ ಬಂದಿದ್ದು, ಸಿಮೆಂಟ್ ನೋಡಿರಲಿಲ್ಲ ನಾವು, ಹಿಂಗೆ ಅಂತ ಹೇಳಿ ನಾವು ಕಾಣಂಗ್ ನೋಡಿದ್ದು. ನಮ್ಗೇನು ಸಿಕ್ಕಾಪಟ್ಟೆ ಏನು ವಯಸ್ಸಾಗಿಲ್ಲ, ಇನ್ನೂ ಒಂದು 40 ಒಳಗಿದೀವಿ. ಆಯ್ತಾ, ಹಿಂಗಿರುವಾಗ ಒಂದ್ 40 ವರ್ಷದ ಈಚೆಗೆ ಅವೆಲ್ಲ ಬಂದವು. ಅಲ್ಲ ಸಂಕ್ರಣ, ಮುಂಚೆ ಎಲ್ಲ ಸಗಣಿ ಸಾರಿಸಿ ಎಷ್ಟು ಚೆನ್ನಾಗಿ ಕಣ ಮಾಡ್ಕತಿರ್ಲಿಲ್ಲ. ಸಗಣಿ ಸಾರಿಸ್ಬಿಟ್ರೆ ಯಾವ ಕಲ್ಲು ಹೇಳಕ್ಕಲ್ಲ, ಮುಳ್ಳು ಹೇಳಕ್ಕಲ್ಲ. ಈಗ ಸಗಣಿ ಎಲ್ಲಿಂದ ತರೋದೇಳೋ, ಈಗ ನಾವು ದನ ಕರವೇ ಕಟ್ಟಿಲ್ವಲ್ಲ, ಕಟ್ಕೋಬೇಕು ಅಂತ ಅದಕ್ಕೆ ಹೇಳೋದು. ಒಂದಕ್ಕೊಂದು ಲಿಂಕ್ ನೋಡು, ಹೆಂಗ ಹೆಂಗೆ ಆಯ್ತದೆ. ಯಾವ್ದಾರು ಒಂದು ಬಿಟ್ರೆ ಇನ್ನೊಂದ್ಕೆ ಯಾವ್ದಾರು ತೊಂದ್ರೆ ಆಯ್ತದೆ. ಈ ತರ ಮಾಡ್ಕೊಂಡು ಕೂತಿದ್ದೀವಿ ಈಗ. ಆಮೇಲೆ ಈಗ ನೋಡಪ್ಪ, ನಾನು ಒಪ್ಪದಿಲ್ಲ ಇದ ರೋಡ್ ಅಲ್ಲಿ ತಗೊಂಡು ಹಾಕೋದೈತ ಶಂಕರಣ. ಈಗ ಕೆಲವು ಡಾಂಬರ್ ಇರ್ತವೆ, ಹೇಳಂಗೆ ಡಾಂಬರ್ಸ್ ಮೇಲೆ ಬತ್ತೋಕ ಶಂಕರಣ, ಭತ್ತ ರಾಗಿ ಅಲ್ಲವ, ಆ ಡಾಂಬರ್ಸ್ ಮೇಲೆ ಹೆಂಗ್ ತಿನ್ನದಾರು ಹೆಂಗ್ ಹೇಳು. ನಾನು ಅದಕ್ಕೆಯ ಒಸಿ ಬೇಸರ ಮಾಡ್ಕೊಂಡು ಹೇಳ್ತಾ, ಅದಕ್ಕೆಯ ನಮ್ ನಿಂಗಪ್ಪ ಕೇಳಲಿಲ್ಲ ನನ್ನ ಮಾತ. ಏ ಶಂಕರಣ ಇಲ್ಲೇ ಹಾಕು ಅತ್ಲಾಗಿ, ಇಬ್ರು ಬಡ್ಕ ಬಿಡೋದಿಲ್ಲ ಅಂತವ. ಮತ್ತೆ ನಾನು ನಿನ್ನ ಕೈ ಜೋಡಿಸಿ ನಿನ್ನ ಕೈ ಜೋಡಿಸಿ ಅತ್ಲಾಗಿ, ಪಕ್ಕ ಪಕ್ಕ ಗುಡ್ಡೆ ಹಾಕೋದ್ ಒಂದಿನ ನಿನ್ ಗುಡ್ಡೆ, ಇನ್ನೊಂದಿನ ನನ್ ಗುಡ್ಡೆ ಬಡ್ಕ ಬಿಡೋಣ. ಬಿಸಿಲು ಬೇರೆ, ಬಿಸಿಲು ಬೇರೆ, ಮತ್ತೆ ಚೆನ್ನಾಗಿ ಉಳಿಸಿ ಗಾಳಿ ಬೇರೆ ಬೀಸ್ತಾಯ್ತಾ, ಚೆನ್ನಾಗ್ಲಾ ತೂರ್ಕೊಂಡ್ ಅತ್ಲಾಗಿ ಇಟ್ಕೊಬಿಡೋಣ. ನೋಡೋ ನಿಂಗಪ್ಪಂಗೆ ಅಂತ ಐಡಿಯಾ ಎಲ್ಲ ಬತ್ತವೆ ಇಲ್ಲ ಅಂತ ಅಲ್ಲ. ನೋಡ್, ನಾವು ನಮ್ ತಲೆ ಎಲ್ಲಾ ತರದಲ್ಲೂ ಓಡಿಸ್ಬೇಕು ಕಂಚಂಕ್ರಣ. ಈಗ ನೋಡಪ್ಪ, ನಿನ್ ಒಬ್ಬರಿಗೆ ಕಷ್ಟ ಆಯ್ತದ ಕಣ ಮಾಡಕ್ಕೆ, ಸೇರ್ಸ್ಕ ಮೀನಕ್ಕನ್ ಸೇರ್ಸ್ಕ, ನನ್ ಸೇರ್ಸ್ಕ, ನಿಂಗಪ್ಪನ ಸೇರ್ಸ್ಕ, ಇನ್ನೊಬ್ಬನ ಸೇರ್ಸ್ಕ, ಒಂದ್ 5-6 ಜನ ಒಂದ್ ಕಡೆ ಕಣ ಮಾಡೋಣ. ಎಲ್ಲಿ ಮನೆಗೆ ಹತ್ರ ಆಯ್ತದ ಎಲ್ಲ ಮನೆಗೆ ಅಂತ ಕಡೆ ಮಾಡ್ಕೊಂಡು ನಮ್ ರಾಗಿಯೋ ಭತ್ತವೋ ತಂದು ಗುಡ್ಡೆ ಹಾಕೊಂಡು ಒಬ್ಬರಾದ್ಮೇಲೆ ಒಬ್ರು ಬಡ್ಕೊಳ್ಬಿಡು. ಆಮೇಲೆ ಇಲ್ಲಿ ಒಂದು ಸಮಸ್ಯೆ ಏನಾಯ್ತದ ಗೊತ್ತಾಣೆಯ, ಈಗ ನಿನ್ಗೆ ನನ್ ಮನಸ್ಥಿತಿ ಗೊತ್ತು, ನನಗೆ ನಿನ್ ಮನಸ್ಥಿತಿ ಗೊತ್ತು, ಇಬ್ರು ಸಮಯ ಹೊಂದಿಸ್ಕೊಳಕ್ಕೆ ಮೀನಕ್ಕೂ ಗೊತ್ತು. ಆದ್ರೆ ನಿಂಗಪ್ಪಂಗೆಲ್ ಗೊತ್ತೈತೆ, ಪುಟ್ಟಣ್ಣಂಗೆ ಗೊತ್ತೈತೆ, ಅವ್ರ ಏನ್ ಗೊತ್ತಾ, ಹೊಂದಾಣಿಕೆ ಮಾಡ್ಕೊಬಿಟ್ರೆ ನೀನ್ ಹೇಳಿ ಸರಿ ಹೋಯ್ತದೆ. ಈಗ ಹಂಗಂತ ಕೂತ್ಕೊಬಿಟ್ರೆ ಶಂಕರಣ, ಹಿಂಗಾಯ್ತದೆ. ತಗೊಂಡೋಗಿ ತಗೊಂಡೋಗಿ ರೋಡಲ್ಲಿ ನೋಡು, ವರ್ಷ ಎಲ್ಲ ಕಷ್ಟಪಟ್ಟು ಬೆಳೆದು ತಗೊಂಡೋಗಿ ರೋಡಲ್ಲಿ ತಗೊಂಡೋಗಿ ಎಷ್ಟು ಬಿಟ್ಟು ಎಲ್ಲಾನು ಧೂಳು ಮಾಡ್ಕೊಂಡು ಟಾರ್ ಮಾಡ್ಕೊಂಡು ಇದು ಸಿಮೆಂಟ್ ಆದ್ರೆ ಮರಳು ಮಾಡ್ಕೊಂಡು ತರಬೇಕಾಯ್ತದೆ. ನೋಡು, ಇದು ತಿನ್ನ ಅಂತ ಅನ್ನ, ಹೊಟ್ಟಿಗೆ ತಿನ್ನ ಅಂತ ಅನ್ನ. ಆಯ್ತಾ, ಇದು ಅದಕ್ಕೆ ಮೊದ್ಲೆಲ್ಲವ ಯಾಕೆ ಸಗಣಿ ಎಲ್ಲನ್ನು ಸಾರಿಸಿ ಅಷ್ಟು ಒಪ್ಪವನ್ನ ಮಾಡ್ತಿದ್ರು ಅಂತ ಅಂತ ಅಂದ್ರೆ, ತಿನ್ನ ಅಂತ ಅನ್ನ, ಇದು ನಾವ್ ಇಲ್ಲೆಲ್ಲೋ ಹಾಕ್ಬಾರ್ದು ಅನ್ನೋ ಕಾರಣಕ್ಕಾಗಿ ಈ ತರ ಮಾಡ್ತಾ ಇದ್ದೀವಿ. ಪೂಜನೀಯ ಭಾವನೆಯಿಂದ ನೋಡ್ಬೇಕು ಅಂತ ಹೇಳಿ ಏನು ಬಾರಿ ಇದಾಗಿ ಪೂಜರು ಶಂಕರಣ್ಣ, ಏ ಪೂಜದು ಅನ್ನೋ ವಿಚಾರ ಬಂದ್ಬಿಟ್ರೆ ನಂದು ಬೆಳೆ ಹಾಕಿ ಬಡಿತೀನಿ ಅನ್ನೋಕ್ಕಿಂತ ಮುಂಚೆನೆಯ ಫಸ್ಟ್ ಕಣ ಸಾರಿಸಿದ ತಕ್ಷಣ ಅದಕ್ಕೆ ರಂಗೋಲಿ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ಆಮೇಲೆ ಚಪ್ಪಲಿ ಕಾಲಲ್ಲಿ ಒಳಗೆ ಇಳಿಯಂಗೆ ಇಲ್ಲ. ಆಯ್ತಾ, ಬರಿಗಾಲಲ್ಲಿ ಒಳಗಡೆ ಹೋಗಿ ಆಮೇಲೆ ಏನ್ ಮಾಡ್ಬೇಕು ಅದಕ್ಕೆ ಕರೆಕ್ಟ್ ಆಗಿ ಮಾಡ್ಕೊಂಡು ಲಾಸ್ಟ್ ರಾಶಿ ಪೂಜಾ ಅಂತ ಅಂದಾಗ ನೋಡಿ, ನನಗೆ ಈಗ ಬಹಳ ಒಂದು ವಿಚಾರ ನೆನಪಂತು. ನಾನು ಅದೇ ವಿಚಾರ ನೀನ್ ಹೇಳ್ದಂಗೆ, ನಿಂಗಪ್ಪ ಅವನ ಸಂದರ್ಭಕ್ಕೆ ಪಾತ್ರ ಮಾಡ್ಕೊತಾನೆ ಅನ್ನೋದಕ್ಕೆ, ನಿನ್ನೆ ನಂದು ಈ ರಾಶಿ ಪೂಜೆನೆ ಮಾಡ್ಲಿಲ್ಲ ಅಂತೀನಿ. ಈಗ ಎಲ್ಲ ಬಡ್ದಾಯ್ತಾ, ಏ ಈಗ ಹುಲ್ಲೆಲ್ಲ ಅತ್ಲಾಗಿ ನಾಳೆ ನಾಡಲ್ಲಿ ಮಾರಿದ್ರಾಯ್ತದೆ, ಬೇಗ ಬೇಗ ತುಂಬಸ್ಕೊಂಡ್ರೆ ತಾನಡಿ ತಾನಡಿ ಅಂತ ಅನ್ಬಿಟ್ಟು ಎಲ್ಲ ಬಡ್ದಾಯ್ತು, ತೂರಾಯ್ತು, ಚಿಲ್ಲಿ ತುಂಬಸ್ಕೊಂಡ್ ಬಂದಾಯ್ತು. ಅವ್ನು ರಾಶಿ ಪೂಜೆನೆ ಮಾಡ್ಲಿಲ್ಲ, ಪೂಜೆ ಮಾಡಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಪರಿಸ್ಥಿತಿ ಹಂಗ ಆಗ್ಬಿಟ್ಟೈತೆ. ಈಗ ಈಗ ಕಣ ಇದ್ರೆ ಒಂದ್ ರಾಶಿ ಮಾಡ್ಬೇಕು ಅಂತ ಮನ್ಸ್ ಬರ್ತದೆ, ರಾಶಿ ಇದ್ರೆ ಪೂಜೆ ಮಾಡ್ಬೇಕು ಅಂತ ಮನ್ಸ್ ಬರ್ತದೆ. ಈಗೇನಿಲ್ಲ, ಮಿಷನ್ ತಂದು ಇಟ್ಕೋಬಿಡೋದು, ಆ ಚೀಲಕ್ಕೆ ತುಂಬಿಕೊಳ್ಬಹುದು. ನೀನ್ ಮತ್ ಪೂಜೆ ಮಾಡ್ಬೇಕು ರಾಶಿ ಅಂದ್ರೆ ಆ ಚೀಲ ಸುರಿಬೇಕು, ಮತ್ ತುಂಬಬೇಕು. ಈ ಮಹಿನವು ಯಾರಿಗ ಬೇಕು ಅಂತ ಅಂತ ಅನ್ಕೊಂಡು ಈ ತರ ಆಗಿರ್ಬೋದು. ನಾನು ಸುಮಾರು ಕಡೆ ಹೇಳಿದೀನಿ, ಹಿಂಗೆಲ್ಲ ತಗೊಂಡು ಹೋಗ್ಬಿಟ್ಟು ರೋಡ್ ಗೆ ಎಸಿಬಾರ್ದು. ಈಗ ನಮ್ಮನೆ ಮಕ್ಕಳು ತಗೊಂಡು ಹೋಗಿ ಬೀದಿಗೆ ಬಿಸಾಡ್ತಿವ ಶಂಕರಣ್ಣ? ಅದೇ ಬೀದಿಲ್ ಬಿಟ್ಟು ಆಟ ಬಿಡ್ತೀವ? ಬಿಡ್ತೀವ, ಬಿಡೋದಿಲ್ಲ. ಹಂಗೆ ಇನ್ನೂ ಒಂದ್ ಸಣ್ಣ ಪುಟ್ಟದ ಕಣ ಮಾಡ್ಕೊಳ್ಳೋಣ, ಏನೋ ಮಾಡ್ಕೊಳ್ಳೋಣ. ಅಲ್ಲಿ ನೋಡು ಎಷ್ಟು ಜನ ತೊಂದರೆ ಆಯ್ತದೆ, ದನಕರ ಹೋಗುವಾಗ ತೊಂದರೆ ಆಯ್ತದೆ. ಎಷ್ಟು ವೆಹಿಕಲ್ ಈಗಂತೂ ಸಿಕ್ಕಾಪಟ್ಟೆ ವಾಹನಗಳಾಗ, ಮನೆಗೆ ಎರಡು ಮೂರು ಇರ್ತಾವಲ್ಲ, ಮೂರು ಎರಡು ಚಕ್ರದವೇ, ಮೂರು ಚಕ್ರದವೇ, ನಾಲ್ಕು ಚಕ್ರದವೇ, ಸಿಕ್ಕಾಪಟ್ಟೆ ಅವ್ರಿಗೆ ತೊಂದರೆ ಆಯ್ತದೆ. ಆಮೇಲೆ ನೋಡು ಈಗ ಮನ್ಮನೆ ಎಲ್ಲ ನಾವು ಕೇಳಿದ್ವಲ್ಲ, ಆ ಹುಲ್ಲೆಲ್ಲ ಸಿಗಾಕೊಂಡು ಒಳಗಡೆ ಬೆಂಕಿ ಹತ್ತು, ಈಗ ಲಕ್ಷಾಂತರ ರೂಪಾಯಿ ನಾವು ವಾಹನಗಳು ಸುಟ್ಟೋಯ್ತವೆ, ಕಾರು ಜೀಪು ಅಂತ ಅಂದ್ರೆ ಯಾರ್ದಾರು ಆಗ್ಲಿ ಶಂಕರಣ್ಣ, ಅಲ್ಲ ಪೆಟ್ರೋಲ್ ನಮ್ಗೆ ವಾಹನದ ಜೊತೆಗೆ ನಾವು ಒಳಗಡೆ ಇರ್ತೀವಲ್ಲಪ್ಪ, ಒಳಗಡೆ ಜೀವಖಾನಿ ಅಲ್ವಾ ಅಲ್ವಾ. ಅದಕ್ಕೋಸ್ಕರವ ಒಂದ್ ನಾಲ್ಕು ಜನ ಸೇರ್ಕೊಳ್ಳೋದಕ್ಕನಪ್ಪ, ನಾಲ್ಕು ಜನ ಸೇರ್ಕೊಂಡು ಒಂದು ಮಾಡ್ಕೊಂಡು ಈಗ ಆಯ್ತಪ್ಪ ನಿನ್ ಟೈಮ್ಗೆ ಬಡಿಯಕ್ ಆಗ್ಲಿಲ್ಲ ಆಯ್ತಾ, ನಾನು ಬಡ್ಕೋಬೇಕು ಅಂತ ಬಡ್ಕೊಂಡೆ, ಆಗ್ಲೇ ಇಲ್ಲ, ಮಳೆ ಬಂದು ಲಾಸ್ ಆಯ್ತು ಅಂತ ಇಟ್ಕ. ಏನ್ ನಾವ್ ಯಾವಾಗ್ಲೂ ಲಾಸ್ ನೇ ಮಾಡ್ಕೊಂಡಿಲ್ವಾ, ತುಂಬ್ಕೊಂಡಿದ್ವಿ ಮತ್ತೆ ಅದೆಲ್ಲ ಇದ್ ಮಾಡ್ಕೋಬೇಕು ಕಂಚಕ್ರಣ, ಹೊಂದಾವಣಿಕೆ ಮಾಡ್ಕೊಂಡು ನೋಡು ನೀನ್ ಬಡಿ, ಬಡಿವಾಗ ನಾನ್ ಬಂದು ಸಹಾಯ ಮಾಡ್ತೀನಿ ಅಂತ ಅಂತ ಅಂತ ಅಂತೀನಿ ಆಯ್ತಾ. ನಾನು ನಮ್ಮ ಮನೆಯವ್ರು ಇಬ್ರು ಬರ್ತೀವಿ, ನಿನಗೆ ಎರಡು ಜನ ಕಡಿಮೆ ಆಗ್ಲಿಲ್ವಾ, ಕೆಲಸ ಬೇಗ ಆಗ್ಲಿಲ್ವಾ, ನೀನು ನಾಳೆ ದಿವಸ ನಾನು ಇನ್ನೊಂದು ದಿವಸ ಬಡ್ಕೋತೀನಿ ಅಂತ ಅಂದ್ರೆ ಬೇಡ ಅಂತ ಹೇಳಿ ರೆಡ್ಡಿ ಮಾಡ್ತೀಯ? ಇಲ್ಲ, ಯಾವ ಕಾರಣಕ್ಕೂ ಮಾಡಕ್ಕಿಲ್ಲ. ಅವತ್ತು ಅಣ್ಣನೂ ಅಣ್ಣ ಹೆಂಡತಿನೂ ಬಂದಿದ್ರು, ನಂದುವೆ ರಾಗಿ ಭತ್ತ ಬಡಿ ಕೈ ಹಾಕಿದ್ರು ಅಂತ ಅನ್ಕೊಂಡು. ಆದ್ರೆ ಈ ತರ ನೀನ್ ಕೆಲಸ ಮಾಡುವಾಗ ನಾನ್ ಸಹಾಯ ಮಾಡ್ಬೇಕು, ನಾನ್ ಮಾಡುವಾಗ ನೀನ್ ಮಾಡ್ಬೇಕು, ಅದ್ರ ಜೊತೆಗೆ ಹೊಂದಾಣಿಕೆನೂ ಕೂಡ ಇರಬೇಕು. ಅಂದ್ರೆ ಇಲ್ಲಿಗೊಬ್ರು ಸಹಾಯವಾಗಿರ್ಬೇಕು. ಅಂದ್ರೆ ನೀನ್ ಹೇಳುದು ಸಮ ಮನಸ್ಥಿತಿ ಇರೋರು ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀಯಾ. ಈಗ ನಾನ್ ಹೇಳುದು ಎಲ್ಲಾ ಭಾಗದಲ್ಲೂ ಎಲ್ಲಾ ನಮ್ ಈ ರೈತರು ಏನಿದಾರೆ ಇದೇ ಒಂದೇ ಒಂದ್ ಸಮಸ್ಯೆ ಆಗೋದು. ಏನು ಅಂತಂದ್ರೆ ಸಮ ಮನಸ್ಥಿತಿಗೆ ಬರೋಕಲ್ಲ, ಈಗ ಅವನ್ ಮಾಡ್ಕೊಳ್ಳಿ ನನ್ನ ಮಾಡ್ಕೊಳ್ಳಿ ಅಂತ ತರ ಯೋಚನೆ ಮಾಡ್ಕೊಂಡು ಸ್ವಲ್ಪ ಈ ತರ ಆಗಿ ನಮ್ಮ ಆಹಾರ ಉತ್ಪನ್ನಗಳ ಗುಣಮಟ್ಟ ಹಾಳಾಯ್ತಿರೋದು ಇದೇ ಕಾರಣಕ್ಕೆ ಅಂತ. ಇದೇ ಕಾರಣ ಅಂದ್ರೆ ಶಂಕರಣ್ಣ ಇಂಥವ್ ಇನ್ನೂ ಸೇರ್ಕತ್ತವೆ, ಇನ್ನೂ ಮೂರ್ನಾಲ್ಕು ಸೇರ್ಕತ್ತವೆ. ಈಗ ನೋಡು ಈಗ ಎಲ್ಲಿಂದ ಶುರು ಆಯ್ತದೆ ಅಂತ ಅಂದ್ರೆ, ನಾವು ಗೊಬ್ಬರನು ಔಷಧಿನೂ ಹಾಕ್ತಿವಲ್ಲಪ್ಪ ಅಲ್ಲಿಂದ ಶುರು ಆಗ್ಬಿಡ್ತದೆ. ಅಂದ್ರೆ ಆರಂಭದ ದಿನದಿಂದನೇ ನಾವು ನೋಡು ಅನ್ಕೋಬಹುದು, ನಾವು ಗೊಬ್ಬರ ಹಾಕಿದ್ವಿ ಇದು ಬೆಳೆಯಕ್ ಅಷ್ಟೇ, ಬೆಳೆದ್ಬಿಟ್ಟು ಒಳ್ಳೆ ಕಾಳು ಕೊಡ್ತದೆ ಫಲ ಕೊಡ್ತದೆ ಅಂತ ಅನ್ಕೋತೀವಿ. ಆದ್ರೆ ಅದ್ರೊಳಗಡೆ ಅದ್ರ ಅಂಶ ಬಂದಿರ್ತದೆ ಆಯ್ತಾ. ಈಗ ಕೀಟನಾಶಕ ಯಾವ್ದೋ ಒಂದ್ ಹುಳ ಬಂತು ಅಂತ ಅನ್ಕೊಂಡು ತಂದು ಸಿಂಪಡಣೆ ಮಾಡ್ಬಿಡ್ತೀವಿ. ಈ ನಾವು ಹೊಡೆದಿರೋದು ಹುಳುಕೆ ಅಂತ ಅನ್ಕೋತೀವಿ, ಹುಳು ಸತ್ತವೆ ಅಂತ ಅನ್ಕೋತೀವಿ, ಅದ್ರದ ಅಂಶ ಇದ್ರೊಳಗೆ ಸೇರ್ಕತ್ತದೆ ಅಂತ ಗೊತ್ತಿಲ್ಲ ನಮ್ಗೆ. ಬೆಳೆ ಒಳಗಡೆ ಹೋಗಿರ್ತದೆ, ಒಳಗಡೆ ಹೋಗ್ಬಿಡ್ತದೆ, ಒಳಗಡೆ ಹೋಗ್ಬಿಟ್ಟು. ಯಾಕೆ ಅಂತಂದ್ರೆ ಹೂ ಕೊಡ್ತೀವಲ್ಲಪ್ಪ, ಹೂ ಆದ್ಮೇಲೆ ತಾನೇ ಕಾಯಾಗದು, ಅದ್ರೊಳಗೆ ಇರ್ಲೇಬೇಕದು, ಅದ್ರೊಳಗೆ ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡ್ಬಂದು ನಾಳೆ ದಿವಸ ನಮಗೆ ತೊಂದರೆ ಕೊಡ್ತದೆ. ಹಂಗಾಗಿ ಇದೆಲ್ಲಾ ಅಂಶಗಳು ಸೇರ್ಕೊಂಡು ಇವತ್ತು ಈ ತರದವೆಲ್ಲ ಹಾಳು ಮಾಡ್ತಾ ಇದೀವಿ ಅಂತ ಹೇಳಿ, ಅದು ಹಾಳು ಮಾಡಕ್ ಹೋಗ್ಬಾರ್ದು ಶಂಕರಣ್ಣ. ಅದ್ನೇ ನಾನು ಹೇಳಿದ್ನಲ್ಲ, ಈಗ ಅನ್ನ ದೇವ್ರು ಅಂತಾರೆ, ಖಂಡಿತವಾಗ್ಲ ದೇವ್ರನ್ನ ನಾವ್ ಹೆಂಗ ಕಾಣ್ತೇವೋ ಆ ತರನೇ ಕಾಣ್ಬೇಕು. ನಾನ್ ತಂದ ಔಷಧಿ ಹೊಡಿತೀನಿ, ಇನ್ನೊಂದ್ ಮಾಡ್ತೀನಿ, ಮತ್ತೊಂದ್ ಮಾಡ್ತೀನಿ, ತಾಂಡವ್ ರೋಡ್ ಹಾಕೊಂಡು ಬಡ್ಕೊಂಡ್ಬರ್ತೀನಿ, ಇವೆಲ್ಲ ಬಿಟ್ಬಿಡ್ಬೇಕು ಶಂಕರಣ್ಣ. ಇದ್ರ ಜೊತೆಗೆ ಈಗ ನೋಡು, ಈಗ ನೀನು ಹೇಳ್ದ ಒಂದ್ ವಿಚಾರ ಹೇಳಿದ್ದು ಬಹಳ ಒಳ್ಳೇದಾಯ್ತು. ಈಗ ಈ ಕಾಳು ಕಡ್ಡಿನೆಲ್ಲ ನಾವೀಗ ಬೆಳಕಂದಾಯ್ತು, ಈಗ ಬಡಿಯ ಟೈಮ್ನಲ್ಲಿ ಅದನ್ನ ಈ ಕಣದಾಗೆ ಬಡ್ಕೊಬಿಟ್ರೆ ಬಹಳ ಒಳ್ಳೇದು. ಕೆಲವು ಸಂದರ್ಭದಲ್ಲಿ ಈಗ ನಾವು ಎಲ್ಲರೂ ಅಂಗಡಿಗಳಲ್ಲಿ ಈಗ ಕಾಳು ಪಾಳು ಎಲ್ಲ ತರಕ್ ಹೋದಾಗ ಹೊಸಿ ಕಲ್ ಜಾಸ್ತಿ ಅಂತ ಹೇಳ್ತೇವೆ ಅಂತೀವಲ್ಲ, ಅಂದ್ರೆ ಕಣ ನೀಟಾಗಿ ಮಾಡ್ಕೊಂಡಿರಕ್ಕಿಲ್ಲ ಅಂತ. ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಸಿಮೆಂಟ್ ನೆಲದಲ್ಲಿ ಬರ್ದಿರ್ತಾರಲ್ಲ ಅಲ್ಲಿವೆಯ ಈ ಕಲ್ಗಳು ಜಾಸ್ತಿ ಕಲ್ ಜಾಲಿಸ್ತಾರೆ. ಸಿಮೆಂಟ್ ಅಂಶ ಸೇರ್ಕತ್ತಲ್ಲ ಅದೇ ಜಾಲಿಸ್ತೀಯ, ಅದ ಹಾಕಿಲ್ಲ ಬಿಡು. ಏನೋ ಹೇಳ್ತಿಲ್ಲ ಮೀನಕ್ಕ ಪಾಪ. ಕಡ್ಲೆ ಕಾಳಲ್ಲಿ ಕಲ್ಲು ಅಂದಾಗ ಜ್ಞಾಪಕ ಆಯ್ತು. ಮೊನ್ನೆ ಕಡ್ಲೆಕಾಳು ಸಾರ್ ಮಾಡೋಣ ಅಂತ ಇರ್ಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತ ಪೇಟೆಯಿಂದ ತನ್ನ. ಕಡ್ಲೆಕಾಳು ಗಾತ್ರದೇ ಕಲ್ಲು ಸಂಕ್ರಮಣ ಅದ್ರಲ್ಲಿ. ಹೌದೌದು, ಆಮೇಲೆ ಈಗ ಕಲ್ಲಿನ ಬಣ್ಣನು ಕಾಳಿನ ಬಣ್ಣನು ಒಂದೇ ತರ ಇರೋದಿಲ್ಲ, ಗೊತ್ತೇ ಹಾಕಲ್ಲ. ಕಡ್ದಾಗ್ಲೇ ಹಲ್ಲು ಮಾಯ ಆಗುತ್ತಲ್ಲ ಅವಾಗ್ಲೇ ಗೊತ್ತಾಗ. ಈಗ ನೀನು ಹಲ್ಲು ಮಾಯ ಅಂದ ತಕ್ಷಣ ಒಂದು ವಿಚಾರ ಜಪ್ತಿಗೆ ಬಂತು, ನಾಳೆ ಹಬ್ಬಕ್ಕೆ ಏನೇನೋ ಮಾಡ್ತೀನಿ ಅಂತಂದಲ್ಲ, ಅದೇನು ಓಸಿ ಹೇಳು, ನನ್ಗೆ ಯಾಕೋ ಗಮನ ಈಗ ನಾಳೆ ಕಡೆಗೆ ಹೋಯ್ತೈತೆ. ಈಗ ಅಷ್ಟೇ ಗಾತ್ರಕ್ಕೆ ಅದೇ ಬಣ್ಣಕ್ಕೆ ಯಾಕಿರ್ತದೆ ಅಂತ ಒಂದು ಹೇಳ್ಬಿಡ್ತೀನಿ, ಆಮೇಲೆ ಮೀನ ಕೇಳಲಿ. ಈಗ ಕಲ್ಲು ಮಾಡೋರು ಎಲ್ಲ ಈಗಿಲ್ಲ ಶಂಕರಣ, ಹಿಂದೆ ಕೂತ್ಕೊಂಡ್ಬಿಟ್ಟು ಬೆಳಗ್ಗೆ ಅಜ್ಜಿ ಇದ್ಬಿಟ್ರು ಮನೆಯಲ್ಲಿ, ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ಬಾರಿ ನಮ್ಗೆ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾ ಇದ್ರು. ಒಂದು ಕಲ್ ಇರ್ತಿರಲಿಲ್ಲ ಶಂಕರಣ, ಒಂದು ಹುಲ್ ಬೀಜ ಇರ್ತಾ ಇರ್ಲಿಲ್ಲ, ಹುಲ್ ಬೀಜ ಕೂಡ ಇಲ್ದಂಗೆ ನಮ್ಗೆ ಎಲ್ಲನೂ ಮಾಡ್ಕೊಡೋರು, ಸೋಸ್ ಕೊಡೋರು ಆಯ್ತಾ. ಈಗ ಅದೇನ್ ಮಾಡ್ಬಿಟ್ಟವ್ರೆ ಅಂತ ಅಂದ್ರೆ ಮಿಷನ್ ಅಲ್ಲಿ ಮಾಡ್ತೀವಿ ಅಂತ ಅನ್ಕೊಂಡು ಈ ಕಲರ್ ಸಾರ್ಟಿಂಗ್ ಅಂತ ಬಂದ್ಬಿಟ್ಟವೆ. ಕಲರ್ ಸಾರ್ಟಿಂಗ್ ಅಂತ ಅಂದ್ರೆ ಈಗ ಅಕ್ಕಿ ಎಲ್ಲ ಬೆಳಗಿರ್ತಾವಲ್ಲಪ್ಪ, ಕಪ್ಪಿಗೆ ಅದೊಂದು ಕಲ್ಲಿರ್ತದೆ ಕರ್ಗೆ ಆಯ್ತಾ, ಅದ್ ಸೇರ್ಕೊಂಡ್ರೆ ಅದ ಈ ಕಲರ್ ಅಲ್ಲಿ ಗುತ್ ಮಾಡ್ಬಿಟ್ಟು ಫಿಲ್ಟರ್ ಮಾಡುತ್ತೆ, ಬಣ್ಣವನ್ನ ವಿಂಗಡಣೆ ಮಾಡೋದು, ವಿಂಗಡಣೆ ಮಾಡೋದು ಅದ್ ಈ ತರ ಮಾಡ್ತಾ ಇತ್ತು. ಈಗ ಅದೇ ಬಣ್ಣದ ಹಾಕ್ಬಿಟ್ರ ಜೊತೆಗೆ ವಿಂಗಡಣೆ ಇಲ್ವಾ. ಹಿಂಗಾಗಿ ಅಂತ ಅಂದ್ರೆ ತಂತ್ರಜ್ಞಾನ ಮುಂದುವರ್ದಂಗೆ ಆಮೇಲೆ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಈಗ ಬುದ್ಧವಂತ ಎಷ್ಟು ಬುದ್ಧವಂತನ ಕಳ್ಳನು ಅಷ್ಟೇ ಬುದ್ಧವಂತ ಆಗಿರ್ತಾನೆ. ಖಂಡಿತ ಖಂಡಿತ ಬಿಟ್ಟೆ ಬುದ್ಧವಂತ ಇವನ್ಗೆ ಬುದ್ಧವಂತನಿಗಿಂತ ಜಾಸ್ತಿ ಕಳ್ಳಂಗ್ ಜಾಸ್ತಿ ಇರ್ತದೆ ಬುದ್ಧವಂತಿಗೆ ಅಂತ. ನೀನ್ ಹಂಗ್ ಮಾಡ್ತೀಯ, ನಾನು ಹಿಂಗ್ ಬರ್ತೀನಿ ಅಂತ ನಾನು ಅದೇ ಹೇಳ್ತಾರಲ್ಲ, ಚಾಪೆ ಕೆಳಗಡೆ ತೂರಿದ್ರೆ ಈ ತರದವರು ಇದ್ದೇ ಇರ್ತಾರೆ ಶಂಕರಣ್ಣ. ಅದಕ್ಕೋಸ್ಕರ ನಾವು ಸ್ವಲ್ಪ ಜಾಗೃತವಾಗಿರೋದು ಹೆಚ್ಚು ಒಳ್ಳೇದು ಯಾವಾಗ್ಲೂ. ಈಗ ನನಗೆ ಒಸಿ ನಾಳೆದ್ ಏನು ಅಂತ ಹೇಳ್ಬಿಡು, ನನಗೆ ಒಸಿ ತಡ ತಮಟ ಒಂದ್ ನಾಲ್ಕೈದು ತರ ತಮಟ ಮಾಡಿ ನಮ್ ಶಿವಪ್ಪನ್ ಪೂಜೆ ಮಾಡಲ್ವೇನಪ್ಪ, ಉಪವಾಸ ಇರ್ತೀವಿ ಎಲ್ರು. ಕಡಲೆ ತಮಟ, ಅಕ್ಕಿ ತಮಟ, ಅಕ್ಕಿ ನೆನ್ಸ್ಬಿಟ್ಟು ಹಸಿ ತಂಬಿಟ್ ಮಾಡ್ತಾರೆ, ಅವೆಲ್ಲ ಒಂದ್ ಮೂರ್ನಾಲ್ಕ ತರದ ಎಳ್ಳಿನ ತಮಟ ಎಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಡ್ತಾರೆ. ಉಪವಾಸ ಇರಕಲ್ವಾ ನೀನು ಅಣ್ಣ ಎಣ್ಣನು? ಅಲ್ಲ, ಈ ಕಾಲದಾಗ ನಾನೇನಾದ್ರು ಉಪವಾಸ ಕೂತ್ಕೊಂಡ್ಬಿಟ್ರೆ ತಾಲ್ ತಿರುಗ್ ಬೀಳದೆ. ಸಂಜೆ ನಮ್ಮ ಮನೆಗೆ ಬನ್ನಿ ಆಯ್ತಾ, ಚರ್ಪು ಉಂಡೆಗಳು ಎಲ್ಲ ತಿನ್ನಿರಂತೆ. ಅಲ್ಲ ತಿನ್ನಂತೆ ಈಗ ಅಣೆಯ, ಇವಳೇನೋ ಒಸಿ ಉಂಡೆ ಮಾಡ್ತೀನಿ ನಾಲ್ಕ ತರದು ಐದ್ ತರದು ಅಂತಂತವಳೆ. ಈಗ ನಾಳೆ ಒಸಿ ಪೇಟಗಡಿಗೆ ಹೋಗಿ ಬರೋಣ. ಈಗ ಇನ್ನೊಂದೇನೋ ಒಂದು ವಿಚಾರನ ನಮ್ಮ ಆಮೇಲೆ ಇದೊಂದು ಹೇಳಬೇಕು ಅನ್ಕೊಂಡಿದ್ದೆ ಶಂಕರಣ್ಣ, ಮರ್ತ್ಬಿಟ್ಟಿದ್ದೆ ನಾನು. ಈಗೆಲ್ಲವ ಈಗ ಈ ಫುಡ್ ಪ್ರೊಸೆಸಿಂಗ್ ಜಾಸ್ತಿ ಆಯ್ತಿತ್ತಲ್ಲಪ್ಪ, ಈ ಅದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಇಲಾಖೆಯಿಂದ ಕೆಲವು ಮಿಷನ್ ಗಳು ಹಾಕೊಳಕ್ಕೆ. ಈಗ ನಮ್ಗೆ ಮಿಲ್ಲು, ಅಲ್ಲರ್ ಮಿಲ್ಲು, ಈ ಎಣ್ಣೆ ತೆಗೆಯ ಮಿಷನ್, ಸಣ್ಣ ಏನ್ ಬಂದವೋ ಅವೆಲ್ಲನೂ ಕೊಡ್ತಾರಂತೆ. ಹೌದಾ? ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾರಂತೆ, ಅದಕ್ಕೆ ಅರ್ಜಿ ಕರೆದವ್ರಂತೆ. ಯಾಕೆಂತಂದ್ರೆ ಈ ಬೇಳೆ ಮಾಡೋ ಮಿಷಿನ್ ಆಯ್ತಾ, ಆಮೇಲೆ ರವೆ ಮಾಡೋದು, ಇತ್ತೀಚೆಗೆ ಬರೀ ನಾವು ರೊಟ್ಟಿ ಮಾಡ್ಕೊಂಡು ತಿಂತಿದ್ವಲ್ಲ, ಇನ್ಮೇಲೆ ಅಕ್ಕಿಲಿ ರವೆ ಮಾಡ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು, ಕಡುಬು ಉಪ್ಪಿಟ್ಟು ಈ ತರದ. ನಾನು ಏನಕ್ಕಾಗ್ಲೇ ಪೇಟೆಗೆ ಹೋಗೋಣ ಅಂತಂದ್ರೆ, ಹಿಂಗ್ ಏನಾರು ಹೊಸದೇನಾರು ಬಂದಿದ್ರೆ ಇಲಾಖೆಯಿಂದ ಹೊಸ ವಿಚಾರಗಳು ತಿಳ್ಕೊಬರಕ್ ಆಯ್ತದೆ ಅಂತನ್ಬಿಟ್ಟು. ಈಗ ಬೆಳಗ್ಗೆನೆಯ ಹೋಗನಂತೆ. ಓ ದಿಟ ನಾನ್ ಮರ್ತು ಬಿಟ್ಟೆ ಅಣ್ಣಯ್ಯ. ಓ ನಾಳೆ ರಜಾ ಇರ್ಲಿ ಬಿಡು, ಸೋಮವಾರ ಹೋಗನಂತೆ. ಸೋಮವಾರ ಹೋಗನಂತೆ. ಇವಳೇನೋ ನಾಳೆ ಕುಂಡೆ ಪಂಡೆ ಮಾಡ್ತೀನಿ ಅಂತಂದ್ಲು. ಈಗ ಇವಳೇನೋ ಇವತ್ತು ಡೇರಿ ಬಂದಿಲ್ಲ, ಮೀನಾಕ್ರಮ ಹಬ್ಬ ಬಿಟ್ಬಿಟ್ಟು ನಿನ್ ಪೇಟೆಗೆ ಹೋಗ್ತೀನಿ. ಇಲ್ಲ ಇಲ್ಲ, ಅದಕ್ಕೆಯ ಈಗ ಮಧ್ಯಾಹ್ನ ಗಂಟ ಮನೆ ಕೆಲಸ ಮುಗಿಸ್ಕೊಂಡು ಸಂಜೆ ದಿನದ ಅವಳು ಮನೆ ಕಡೆಗೆ ಹೋಗನಂತೆ. ಮೀನಕ್ಕ ಈಗ ನೀನು ಗೌಡ್ರ ಕಡೆ ಡೈರಿ ಕಳ್ಸಿದ್ದೆ, ಅದೇನ್ ಮಾಡ್ಕೊಂಡವ್ರು ಬಿಟ್ಟರು ನನಗಂತೂ ಗೊತ್ತಿಲ್ಲ. ನಾನೀಗ ಹಾಲು ಹಾಕ್ಬಿಟ್ಟು ಕ್ಯಾಂತ ಮನೆಗೆ ಹೋಯ್ತಾ ಇದೀನಿ ಅಣ್ಣ, ತಡ ಆಯ್ತದ ನಾನು ಬರಲ ಹೆಂಗೆ? ಆಯ್ತು ಶಂಕರಣ್ಣ. ಆಯ್ತು. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ಕೃಷಿ ಲೋಕ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿಸುವ ವಿಧಾನ ಕುರಿತಂತಹ ವಿಚಾರಗಳನ್ನು ನೋಡೋಣ. ಎರೆಹುಳುಗಳಿಂದ ತಯಾರಿಸುವ ಗೊಬ್ಬರವೇ ಎರೆಗೊಬ್ಬರ. ಇದನ್ನು ಮಾಡುವ ವಿಧಾನದತ್ತ ಗಮನಹರಿಸೋದಾದರೆ, ಮೊಟ್ಟಮೊದಲು ಎರೆಗೊಬ್ಬರವನ್ನು ಉತ್ಪಾದಿಸಲು ಬೇಕಾಗುವ ಮೂಲ ವಸ್ತುಗಳನ್ನು ಮುಂದಾಗಿ ಸಂಗ್ರಹಿಸಿ ಇಟ್ಕೊಳ್ಬೇಕು. ಆ ವಸ್ತುಗಳು ಯಾವುವು ಅಂತಂದರೆ, ಒಣಗಿದ ತ್ಯಾಜ್ಯ ವಸ್ತುಗಳಾದ ಹುಲ್ಲು, ತೆಂಗಿನಗರಿ, ಅಡಿಕೆಗರಿ, ಸೊಪ್ಪು, ಜೋಳದ ಸಿಪ್ಪೆ, ಕಬ್ಬಿನ ನೀರನ್ನು ಹಿಂಡಿದ ಮೇಲೆ ಸಿಗುವ ದಂಡು, ದವಸ ಧಾನ್ಯಗಳನ್ನು ಬೆಳೆದ ನಂತರ ಉಳಿಯುವ ಒಣಗಿದ ಪದಾರ್ಥಗಳು, ಗ್ಯಾಸ್ ಗೊಬ್ಬರದಿಂದ ದೊರೆಯುವ ಹುಡಿಗೊಬ್ಬರ ಮುಂತಾದವು, ಕಾಗದ, ರಟ್ಟು ಮುಂತಾದ ವಸ್ತುಗಳು ಒಂದೆರಡು ಸಲ ನೀರಿನಲ್ಲಿ ತೊಳೆದು ಬಳಕೆಯನ್ನು ಮಾಡಿಕೊಳ್ಳಬಹುದು. ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸುವ ಮೊದಲು ಅದರಲ್ಲಿರುವ ಕಲ್ಲು, ಪ್ಲಾಸ್ಟಿಕ್, ಗಾಜಿನ ಚೂರುಗಳು ಹಾಗೂ ಇನ್ನಿತರ ಕರಗದಂತಹ ವಸ್ತುಗಳನ್ನು ಹೊರತೆಗೆಯಬೇಕು. ಗೊಬ್ಬರದ ಹುಳು ಇನ್ನಿತರ ಜೀವಿಗಳು ಇದ್ದಲ್ಲಿ ಅವುಗಳನ್ನು ಸಹ ಹೊರತೆಗೆಯಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ನಿತ್ಯವೂ ತಯಾರಾಗುವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ತಯಾರಿಯ ಮಿಶ್ರಣದೊಂದಿಗೆ ಎರಡು ವಾರದವರೆಗೆ ಹಾಕುತ್ತಾ ಹೋಗಬಹುದು. ಆನಂತರ 3:10 ಪ್ರಮಾಣದಲ್ಲಿ ಸಗಣಿ ಪುಡಿ ಮತ್ತು ಈಗಾಗಲೇ ಹೇಳಿದಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೆರಕೆಯನ್ನ ಮಾಡಬೇಕು.